ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಈ 100 ಫೀಟ್ನಷ್ಟು ಆಳದಲ್ಲಿ ಸಿಗುತ್ತಿದ್ದ ನೀರು ಇದೀಗ 400-500 ಫೀಟ್ನಷ್ಟು ಆಳಕ್ಕೆ ಹೋದ್ರೂ ಕೂಡ ನಮ್ಗೆ ಸಿಗ್ಲಿಕ್ಕೆ ಕಷ್ಟಕರವಾಗಿದೆ. ಕ್ರಮೇಣ ಇದ್ರ ಫಲಿತಾಂಶ ಏನಾಗ್ಬೋದು ಅಂದ್ರೆ, ಭೂಮಿಯ ಒಳಪದರ ನೀರಿನ ಅಂಶ ಇಲ್ಲದೆ ಅದು ಬರಡಾಗಿ ಆ ಮಣ್ಣು ಟೊಳ್ಳಾಗುವ ಸಂದರ್ಭ ಇದೆ. ಇದರಿಂದ ಭೂಕಂಪ ಆಗುವುದು, ಇಲ್ಲ ಗುಡ್ಡ ಜರಿದು ಹೋಗುದು ಭೂಮಿ, ಇಂತಹ ಪ್ರಾಕೃತಿಕ ವಿಕೋಪಕ್ಕೆ ಇದು ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲ ಸಾಧ್ಯತೆ ಇದೆ. ಆದುದರಿಂದ ನಾವು ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಅವಕಾಶ ಇದೆಯಾ ಅಂತವರು ಪ್ರತಿಯೊಬ್ಬರು ಕೂಡ ಈ ಜಲಮರುಪೂರಣ ನಾವು ಮಾಡುವುದು ಅತಿ ಅಗತ್ಯ. ಎಷ್ಟು ನಾವು ಭೂಮಿಯಿಂದ ನೀರನ್ನು ತೆಗಿತೇವ ಅದೇ ರೀತಿ ಸಾಧ್ಯವಾದಷ್ಟು ನೀರನ್ನು ಪೂರೈಸುವುದು ಕೂಡ, ಅದಕ್ಕೆ ಮರುಪೂರಣ ಮಾಡುವುದು ಕೂಡ ಅಷ್ಟೇ ಅಗತ್ಯ. ಗೋವಿಂದ ಭಟ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈ ಜಲ ಪೂರಣ ಮಾಡುವ ಒಂದು ವಿಚಾರದ ಬಗ್ಗೆ ಬರುವುದಕ್ಕಿಂತ ಮೊದಲು, ಮಣ್ಣಿನ ಪದರದಲ್ಲಿರುವಂತಹ ನೀರು, ಮೇಲ್ಪದರದಲ್ಲಿರುವಂತಹ ನೀರನ್ನು ನಾವು ಕೆರೆ ಬಾವಿಗಳ ಮೂಲಕ ತೆಗಿತೀವಿ, ಮಣ್ಣಿನ ಒಳಗಡೆ ಕಲ್ಲಿನ ಪದರಗಳಲ್ಲಿರುವುದನ್ನ ಬೋರ್ವೆಲ್ ಮೂಲಕ ನೀವು ಹೊರಗಡೆ ತೆಗಿತೀರಿ ಅಂತ ಹೇಳಿದ್ರಿ. ಸಹಜವಾಗಿ ನೀರು ಇಂಗುವ ಪ್ರಕ್ರಿಯೆ ಹೇಗೆ ನಡೀತದೆ? ಇವತ್ತು ನಾವು ತೆಗೆದುಕೊಳ್ಳುವಂತಹ ನೀರು ಎಷ್ಟು ಹಳೆಯದು ಅಂತ? ಇದು ಬೋರ್ವೆಲ್ ನಲ್ಲಿ ನಾವು ತೆಗೆಯುವಂತಹ ನೀರು ಒಂದು 10-20-30 ವರ್ಷ ಹಿಂದಿನದಾಗಿರ್ಬೋದು. ಹಿಂದಿನಿಂದಲೇ ಸ್ವಲ್ಪ ಸ್ವಲ್ಪ ಪ್ರತಿ ವರ್ಷವೂ ಕೂಡ ನೀರು ಸೇರ್ತಾ ಹೋಗಿ ಭೂಮಿಯ ಒಳಗಡೆ ತುಂಬಿರ್ತದೆ. ಅದನ್ನು ನಾವು ಒಮ್ಮೆ ಪಂಪ್ ಅನ್ನು ಉಪಯೋಗಿಸಿ ಅದನ್ನು ಮೇಲಕ್ಕೆ ತೆಗೆದಾಗ ಅಲ್ಲಿ ಅದಕ್ಕೆ ಮರುಪೂರ್ಣದ ನಾವು ತೆಗೆದಷ್ಟು ನೀರನ್ನು ಮರುಪೂರ್ಣ ಅಲ್ಲಿ ಸ್ವಾಭಾವಿಕವಾಗಿ ಆಗುತ್ತಿಲ್ಲ. ಹೌದು, ಇದರಿಂದಾಗಿ ಭೂಮಿಯ ಒಳಗೆ ಈ ನೀರಿನ ಕೊರತೆ ಉಂಟಾಗಲಿಕ್ಕೆ ಕಾರಣ. ಈ ಕಲ್ಲಿನ ಪದರ ಅಥವಾ ಶಿಲಾ ಪದರದ ಒಳಗಡೆಯೂ ಕೂಡ ಸಾಕಷ್ಟು ನೀರು ಸಂಗ್ರಹಿಸುವಂತಹ ಒಂದು ವಿಸ್ತಾರವಾದಂತಹ ಒಂದು ಏನು ಟೊಳ್ಳಿನ ಪ್ರದೇಶ ಇದೆ. ಸರಿ, ಈಗ ಜಲ ಮರುಪೂರಣ ಅಂದ್ರೆ ಏನು? ಜಲ ಮರುಪೂರಣ ಅಂದ್ರೆ ನಾವು ತೆಗೆದಂತಹ ಭೂಮಿಯ ಆಳದಿಂದ ನಾವು ತೆಗೆದಂತಹ ನೀರನ್ನು ಪುನಃ ತುಂಬಿಸೋದು. ಈಗ ನಾವು ತೆಗೆದ ನೀರನ್ನು ಪುನಃ ತುಂಬಿಸದೇ ಇದ್ದಲ್ಲಿ ಮುಂದೆ ಸಂಪೂರ್ಣವಾಗಿ ನೀರಿಲ್ಲದೆ ಈ ಭೂಮಿಯ ಬರಡಾಗುವ ಸಂದರ್ಭ ಕೂಡ ಬರಬಹುದು. ಅಂತರ್ಜಲ ಇಲ್ಲದಿದ್ದ ಕಾರಣ ಭೂಕಂಪ, ಭೂಮಿ ಜರಿತ ಇಂಥದ್ರಿಂದಾಗಿ ಮರಳು ಕಡಿಮೆ ರೀತಿ ಒಂಥರ ಒಣಭೂಮಿಯಾಗಿ ಹೋಗುವ ಸಾಧ್ಯತೆ ಕೂಡ ಇದೆ ಇದರಿಂದಾಗಿ. ಹೌದು, ಈಗ 100 ಅಡಿ ಆಳದಿಂದ ಒಂದು ಬೋರ್ವೆಲ್ ನ ಮೂಲಕ ನೀರು ತೆಗೆದಂತಹ ಸಂದರ್ಭದಲ್ಲಿ ಅದು ಇತ್ತೀಚಿನ ವರ್ಷಗಳಲ್ಲಿ ಈ ಜಲಮಟ್ಟ ಎನ್ನುವಂತಹದ್ದು 400-500 ಫೀಟ್ ಆಳಕ್ಕೂ ಕೂಡ ಕುಸಿದಿದೆ ಅಂತ ಹೇಳಿದ್ರಿ. ನಿರಂತರವಾಗಿ ನೀರನ್ನ ಹೀಗೆ ಹೊರಗಡೆ ತೆಗೆಯುವುದರಿಂದಾಗಿ ಯಾವ ರೀತಿಯ ಸಮಸ್ಯೆಗಳೆಲ್ಲ ಎದುರಾಗ್ತವೆ? ಖಂಡಿತವಾಗಿ ಮುಂದೆ ಇಲ್ಲಿ ಕೃಷಿ ಮಾಡೋದೇ ಕಷ್ಟಸಾಧ್ಯವಾಗುವ ಪರಿಸ್ಥಿತಿ ಬರಲಿಕ್ಕೆ ಸಾಕು. ಕಾರಣ ಏನಂದ್ರೆ ಭೂಮಿಯ ಒಳಗಡೆ ಒಂದು ಮಣ್ಣಿನ ಒಂದು ಒತ್ತಡ ಇರ್ತದೆ ಸ್ವಾಭಾವಿಕವಾಗಿ ನೀರಿನೊಟ್ಟಿಗೆ ಸೇರಿಕೊಂಡು. ಆ ಒತ್ತಡ ನೀರು ಇಲ್ಲದೇ ಇದ್ದಾಗ ಬರಡಾದಾಗ ಅದು ಸಡಿಲುಗೊಂಡು ಮಣ್ಣು ಸಡಿಲುಗೊಂಡು ಅಲ್ಲಿ ಭೂಮಿ ಕುಸಿತಕ್ಕೆ ಸಾಧ್ಯತೆ ಇದೆ. ಇದರಿಂದ ಕೃಷಿಗೆ ಕೂಡ ಕಷ್ಟಸಾಧ್ಯ ಆಗುವ ಪರಿಸ್ಥಿತಿ ಬರಬಹುದು. ಈಗ ಕೊಳವೆ ಬಾವಿಗೆ ಜಲ ಮರುಪೂರಣ ಹಾಗಂದ್ರೆ ಏನು, ಮತ್ತು ನೀವು ಯಾವ ರೀತಿಯ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ರಿ ಇದಕ್ಕಾಗಿ? ಕೊಳವೆ ಬಾವಿಗೆ ಜಲ ಮರುಪೂರಣ ಅಂದ್ರೆ ಯಾವುದೇ ಮೂಲದಿಂದ ಕೊಳವೆ ಬಾವಿಯೊಳಗೆ ನೀರು ತುಂಬುವಂತಹ ವಿಧಾನವನ್ನು ನಾವು ಜಲ ಮರುಪೂರಣ, ಅಂತರ್ಜಲ ಮರುಪೂರಣ ಎಂಬುದಾಗಿ ಕರೆಯೋದು. ಹೆಚ್ಚಾಗಿ ಈಗ ಆಧುನಿಕ ಕಾಲದಲ್ಲಿ ಉಪಯೋಗದಲ್ಲಿರುವಂತಹ ಪ್ರಚಲಿತವಾಗಿರುವಂತಹ ವಿಧಾನ ಅಂದ್ರೆ, ಒಂದು ಮಳೆ ಮಾಡಿನಿಂದ ನೀರನ್ನು ಸಂಗ್ರಹಿಸಿ ಅದನ್ನು ಕ್ರೋಢೀಕರಿಸಿ ಕೊಳವೆ ಬಾವಿಯೊಳಗೆ ಇಳಿಯುವಂತೆ ಮಾಡೋದು ಒಂದು ವಿಧಾನ. ಇನ್ನೊಂದು ವಿಧಾನ ಪ್ರಚಲಿತವಾಗಿರುವುದಂದ್ರೆ, ಕೊಳವೆ ಬಾವಿಯ ಸುತ್ತ ಒಂದು ಬಾವಿ ಅಂತ ಒಂದು ಕಂದಕವನ್ನು ತೆಗೆಯೋದು. 8 ಫೀಟ್ 10 ಫೀಟ್ ಆಳ ಇರ್ತದೆ, 8 ಫೀಟ್ ಡಯಾಮೀಟರ್ ಇದೆ. ರಿಂಗ್ ಹಾಕಿ ಮಾಡುವಂತದ್ದು. ರಿಂಗ್, ಅದಕ್ಕೊಂದು ರಿಂಗ್ ಹಾಕ್ತಾರೆ. ಕೆಳಗಡೆ ಕಾಂಕ್ರೀಟ್ ಹಾಕಿ ಈ ಕೊಳವೆ ಬಾವಿಗೆ ಅಲ್ಲಲ್ಲಿ ಸುತ್ತ ಕೊಳವೆ ಬಾವಿಯ ಪೈಪಿಗೆ ಅಲ್ಲಲ್ಲಿ ಸುತ್ತ ಸೂತನ್ನು ತೆಗೆದು ಕೇಸಿಂಗ್ ಪೈಪಿಗೆ ಅದರ ಮೇಲೆ ಜಲ್ಲಿ ಪೈಗೆ ಎಲ್ಲ ಹಾಕಿ ನೀರನ್ನು ಆ ಬಾವಿಗೆ ಇಳಿಸಿ ಅದರಲ್ಲಿ ಅದು ಸೋಸಿಗುವಂತೆ ಮಾಡಿ ಬಾವಿಯೊಳಗೆ ಇಳಿಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ರೀತಿ ಇನ್ನೊಂದು ಮರುಪೂರಣ. ಆದ್ರೆ ನಾನು ಈ ಎರಡು ವಿಧಾನಗಳಿಗಿಂತ ಭಿನ್ನವಾದಂತ ಒಂದು ವಿಧಾನ ಕಂಡುಕೊಂಡಿದ್ದು, ಅದನ್ನು ಕಂಡುಹಿಡಿದಿದ್ದು, ಅದು ತೆರೆದ ಬಾವಿಯಿಂದ ಕೊಳವೆ ಬಾವಿಗೆ ನೀರು ತುಂಬುವಂತ ವಿಧಾನ. ಅದು ತೆರೆದ ಬಾವಿ ಆಗ್ಬೇಕಾಗಿಲ್ಲ, ಸಮೀಪ ಕೆರೆ ಇದ್ರೆ ಅದು ಆಗ್ಬಹುದು, ಇಲ್ಲ ನೀರು ಹರಿದು ಹೋಗುವಂತ ಒಂದು ಇದ್ರೆ ಅದು ಕೂಡ ಆಗ್ಬಹುದು. ಯಾವುದೇ ಜಲಮೂಲ ತೆರೆದ ಬಾವಿಯ ಸಮೀಪದಲ್ಲಿದ್ದಲ್ಲಿ ಅದರಿಂದ ಕೊಳವೆ ಬಾವಿಗೆ ನೀರು ತುಂಬುವಂತ ವಿಧಾನ. ಇದರಲ್ಲಿ ಮುಖ್ಯವಾಗಿ ಬೇಕಾದ ಕೊಳವೆ ಬಾವಿ ಮತ್ತು ತೆರೆದ ಬಾವಿ ಒಂದು ಪ್ರತಿ. ಎಷ್ಟು ದೂರದಲ್ಲಿ ಇದ್ರೂ ಆಗ್ತದೆ? ಸಾಮಾನ್ಯ ಅಂದ್ರೆ ಆಗ್ಬಹುದು, ಆದ್ರೆ ಒಂದು 100 ಫೀಟ್ ಎಲ್ಲ ಇದ್ರೆ ಧಾರಾಳ ಬರ್ಬೋದು. ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಲಿಲ್ಲ. ನಮ್ಮಲ್ಲಿ 30 ಫೀಟ್ ದೂರದಲ್ಲಿ ಒಂದು ಬಾವಿ ಉಂಟು, ಇನ್ನೊಂದು 40 ಫೀಟ್ ದೂರ ಅಂದಾಜಲ್ಲಿ ಉಂಟು. ಅದು ಎರಡಕ್ಕೂ ಕೂಡ ನೀರು ತುಂಬಲಿಕ್ಕೆ ಬರ್ತದೆ. ಆದ ಕಾರಣ ಒಂದು 100 ಫೀಟ್ ಎಲ್ಲ 100-150 ಫೀಟ್ ಆದ್ರೂ ಸಮಸ್ಯೆ ಬರ್ಲಿಕ್ಕಿಲ್ಲ ಹೆಚ್ಚಿನ ಅಂಶ. ಅದು ಪ್ರಾಯೋಗಿಕವಾಗಿ ಮಾಡಿ ನೋಡ್ಬೇಕಷ್ಟೇ. ಆದ್ರೆ ಈ ವಿಧಾನದಲ್ಲಿ ಮಾತ್ರ ಯಶಸ್ವಿಯಾಗಿ ನಾವು ಮರುಪೂರಣ ಮಾಡ್ತದೆ. ಈಗ ಜಲಮಟ್ಟ ಹೇಗಿರ್ಬೇಕು ತೆರೆದ ಬಾವಿಯಲ್ಲಿ ಮತ್ತು ಕೊಳವೆ ಬಾವಿಯಲ್ಲಿ? ಕೊಳವೆ ಬಾವಿಯಲ್ಲಿ ಇರುವಂತಹ ಜಲಮಟ್ಟವು ತೆರೆದ ಬಾವಿಯ ಜಲಮಟ್ಟಕ್ಕಿಂತ ಕೆಳಗಡೆ ಇರಬೇಕು. ಅದು ಅತಿ ಪ್ರಮುಖ. ಇಲ್ಲಿ ತೆರೆದ ಬಾವಿಯಿಂದ ನೀರು ಕೊಳವೆ ಬಾವಿಗೆ ಹರಿಸುವಂತಹ ವಿಧಾನದ ಬಗ್ಗೆ ಹೇಳುವುದಿದ್ದಲ್ಲಿ ಹೇಳಿ. ಒಂದು 100 ಫೀಟ್ನಷ್ಟು ಉದ್ದದ 3.25 ವ್ಯಾಸದ ಒಂದು ಪೈಪ್, ಫ್ಲೆಕ್ಸಿಬಲ್ ಪೈಪ್ ಆದ್ರೆ ಉತ್ತಮ. ಅದು ಫ್ಲೆಕ್ಸಿಬಲ್ ಪೈಪ್ ಅನ್ನು ತಗೊಂಡು ಅದರ ಒಂದು ತುದಿಗೆ ಒಂದು ಫೂಟ್ ವಾಲ್ ಅನ್ನು ಅಳವಡಿಸುವುದು. ಫೂಟ್ ವಾಲ್ ನ ಗಾತ್ರ 1 ಇಂಚಿನಷ್ಟಿದ್ರೆ ಒಳ್ಳೇದು. ಕಾರಣ ಏನಂದ್ರೆ ಯಾವ್ದು ಕಸ ಏನಾದ್ರೂ ಬಂದು ಫೂಟ್ ವಾಲ್ ಬಂದಾದಲ್ಲಿ ನೀರು ಹರಿಯುವುದಕ್ಕೆ ತೊಂದರೆ ಆಗಬಹುದು. ಕಾರಣಕ್ಕೆ 3.25 ಒಂದು ಇಂಚಿನ ಸೈಜಿನ ಒಂದು ಫೂಟ್ ವಾಲ್ ಅನ್ನು ಅಳವಡಿಸಿದ್ದೇನೆ, ಅಳವಡಿಸಬಹುದು. ಅಳವಡಿಸಿ ಅದನ್ನು ತೆರೆದ ಬಾವಿಯ ನೀರಿನಲ್ಲಿ ಮುಳುಗಿಸಿಡೋದು. ಸರಿ. ಇನ್ನು ಇನ್ನೊಂದು ತುದಿಯನ್ನು ಕೊಳವೆ ಬಾವಿಯಲ್ಲಿ ಇಳಿಸೋದು. ಇಳಿಸುವಾಗ ಗಮನಿಸಬೇಕಾದ ಅಂಶ ಅಂದ್ರೆ ತೆರೆದ ಬಾವಿಯಲ್ಲಿ ಇರುವ ನೀರಿನ ಮಟ್ಟಕ್ಕಿಂತ ಕೊಳವೆ ಬಾವಿಯಲ್ಲಿ ಇಳಿಸಿದ ಪೈಪಿನ ತುದಿಯು ಕೆಳಮಟ್ಟದಲ್ಲಿ ಇರತಕ್ಕದ್ದು. 20-25 ಫೀಟ್ ಆದ್ರೂ ತೊಂದರೆ ಇಲ್ಲ. ಎಷ್ಟು ಆಳಕ್ಕೆ ಹೋಯ್ತಾ ಅಷ್ಟು ನೀರಿನ ಪ್ರವಾಹ ಜಾಸ್ತಿ ಆಗ್ಬಹುದು. ಈ ರೀತಿ ಮಾಡೋದು. ಹಾಕಿದ ಕೂಡಲೇ ನೀರು ಹರಿಲಿಕ್ಕೆ ಸಾಧ್ಯತೆ ಇಲ್ಲ. ಟೈಫನ್ ಪತ್ತೆ ಹೇಗೆಂದ್ರೆ ಒಂದು ಸಲ ಆ ರೀತಿಯ ಪೈಪನ್ನು ನೀರಿನಿಂದ ತುಂಬಿಸಿದಾಗ ತುಂಬಿಸಿ ಅದನ್ನು ಪ್ರವಹಿಸಲಿಕ್ಕೆ ಬಿಡಬೇಕು ಬಾಹ್ಯ ಶಕ್ತಿಯಿಂದ. ಸ್ವತಃದಲ್ಲಿ ತನ್ನಿಂದಾನೆ ತುಂಬಾ ನೀರು ಇರುವುದಿಲ್ಲ, ಬೇರೆ ಕಡೆಯಿಂದ ನೀರನ್ನು ಅದಕ್ಕೆ ತುಂಬಿಸಬೇಕು. ತುಂಬಿಸಿ ಅದರಲ್ಲಿ ನೀರು ಪ್ರವಹಿಸುವಂತೆ ಮಾಡಿದಾಗ ನಿರಂತರವಾಗಿ ಆ ಪ್ರವಹಿಸುವುದನ್ನು ಮಾಡಿದನ್ನು ನಿಲ್ಲಿಸಿದಾಗ ನಿರಂತರವಾಗಿ ಕೊಳವೆ ಬಾವಿಗೆ ತೆರೆದ ಬಾವಿಯಿಂದ ನೀರು ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಇದು 4-5 ತಿಂಗಳು 1 ವರ್ಷ ಬೇಕಿದ್ರೆ ಹರಿಬಹುದು. ಅದಕ್ಕೆ ಏನು ಅಡತಡೆ ಏನಿಲ್ಲ. ಹಗಲು ರಾತ್ರಿ ಹರಿತಾ ಇರ್ತದೆ. ಹಗಲು ರಾತ್ರಿ ಹರಿತಾ ಇರ್ತದೆ. ಈ ಫ್ಲೆಕ್ಸಿಬಲ್ ಪೈಪ್ ಅಂತ ಹೇಳಿದ್ರೆ 3.25 ಪೈಪ್ ಅನ್ನ ನೀವು ಅಳವಡಿಸಿಕೊಂಡಿದ್ದೀರಿ, ಇದು ತುದಿಯಿಂದ ತುದಿ ತನಕ ಒಂದೇ ರೀತಿ ಇರ್ತದೋ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡ್ಕೊಳ್ಬೇಕಾಗ್ತದ? ಏನಿಲ್ಲ, ಅದು 30. ಈಗ ನಾನು ಮಾರ್ಕೆಟ್ ನಲ್ಲಿ ಅಂಗಡಿಗಳಲ್ಲಿ ಸಿಗುವಂತ ಪೈಪ್ 33 ಮೀಟರ್ ಇರ್ತದೆ. ಅಂದ್ರೆ 100 ಫೀಟ್ ಹೆಚ್ಚು ಕಮ್ಮಿ. ಹಸಿರು ಬಣ್ಣದ ಪೈಪ್ ಸಿಗ್ತದೆ ನೋಡಿ. ಹೌದು ಹೌದು ಬೆಂಡ್ ಮಾಡುವಂತ. ಹೌದು, LDP ಅಂತ ಹೇಳ್ತಾರೆ ಅದು, ಪ್ಲಾಸ್ಟಿಕ್ ಅಂತೂ. ಬೇಕಾದಂತೆ ಬಾಗುವಂತ ಪೈಪ್ ಅನ್ನು ನಾವು ತಗೊಳ್ಬೇಕು. ಅದು 100 ಫೀಟ್ ಇದ್ದಲ್ಲಿ, ಈಗ ನಮ್ಮಲ್ಲಿ ಉದಾಹರಣೆಗೆ ಬಾವಿಯಲ್ಲಿ 25 ಫೀಟ್ನಷ್ಟು ಆಳಕ್ಕೆ ಅದನ್ನು ಕೆಳಕ್ಕೆ ಇಳಿಸಿದ್ದೇವೆ. ಇಳಿಸಿ ಒಂದು 30 ಫೀಟ್ನಷ್ಟು ದೂರ ಈ ಕಡೆ ಓಪನ್ ಸ್ಥಳದಲ್ಲಿ ಬರ್ತದೆ. ಸರಿ. ಆ ದೂರ ಸೇರಿದಾಗಿ 55 ಫೀಟ್ ಆಯ್ತು. ಅಲ್ಲಿ 55 ಫೀಟ್ ಆದ್ರೆ ಪುನಃ 25 ಫೀಟ್ ನೀರಿನ ಮಟ್ಟಕ್ಕೆ ಹೋಗ್ಬೇಕಿದ್ರೆ 25 ಫೀಟ್ ಪುನಃ ಈ ಕಡೆ ಕೆಳಗೆ ಇಳಿಸಿದ್ದಲ್ಲಿ ನಾವು ಕಳಿಬೇಕು. ಹೌದು. ಅಷ್ಟಾಗುವಾಗ 45 ಫೀಟ್ನಲ್ಲಿ 25 ಫೀಟ್ ಹೋದ್ರೆ ಮತ್ತೆ 20 ಫೀಟ್ ಉಳಿತದೆ. ಹೌದು. ಹಾಗೆ 20 ನೀರಿನ ಮಟ್ಟಕ್ಕಿಂತ 20 ಫೀಟ್ನಷ್ಟು ಕೆಳಗಡೆ ಇದ್ದಾಗ ಆಯ್ತು ಕೊಳವೆ ಬಾವಿಗೆ ನಾವು ಇಳಿಸಿದ ಪೈಪಿನ ತುದಿ. ಇದರಿಂದಾಗಿ ಒಮ್ಮೆ ನೀರು ಹರಿಲಿಕ್ಕೆ ಪ್ರಾರಂಭ ಆದಾಗ ಸತತವಾಗಿ ಈ ಸೈಫನ್ ತತ್ವದಲ್ಲಿ ನೀರು ತೆರೆದ ಬಾವಿಯಿಂದ ಕೊಳವೆ ಬಾವಿಗೆ ಹರಿಯುತ್ತದೆ. ಈಗ ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು ಈ ಪೈಪಿನ ಒಳಗಡೆ ನೀರು ತುಂಬಿಸುವ ಕೆಲಸವನ್ನು ಹೇಗೆ ಮಾಡುವುದು ಅಂತ. ಅದಕ್ಕಾಗಿ ಸೈಫನ್ ಪೈಪಿನ ಜೊತೆಯಲ್ಲಿ ಇನ್ನೊಂದು ನಾನು 1 ಇಂಚಿನ ಪೈಪ್ ಅನ್ನು ರೆಕಮೆಂಡ್ ಮಾಡ್ತೇನೆ. ಅಂದ್ರೆ ಸ್ವಲ್ಪ ಹೆಚ್ಚಿನ ವ್ಯಾಸದ ಪೈಪ್ ಹಾಕಿದಲ್ಲಿ ಅದರಲ್ಲಿ ನೀರು ಕಳುಹಿಸುವಂತ ನೀರಿನ ಪ್ರಮಾಣ ಹೆಚ್ಚು ಸತ್ಯಯುತವಾಗಿರ್ತದೆ ಎಂಬ ಕಾರಣಕ್ಕಾಗಿ ಒಂದು 75 ಫೀಟ್ನಷ್ಟು ಉದ್ದದ ಇನ್ನೊಂದು ಪೈಪ್ ಅನ್ನು ಹಾಕಿದ್ದೇನೆ. ಎಲ್ಲಿಗೆ? ತೆರೆದ ಬಾವಿಗೆ 3.5 ಇಂಚಿನ ಪೈಪ್ ಅನ್ನು ನಾವು ಏನು ಅಳವಡಿಸಿದ್ದೇವಲ್ಲ ಫುಟ್ವಾಲುವಿನ ಜೊತೆ ತೆರೆದ ಬಾವಿಯಲ್ಲಿ ಮುಳುಗಿಸಿಟ್ಟಿದ್ದೇವಲ್ಲ, ಆ ಫುಟ್ವಾಲುವಿಗಿಂತ ಮೇಲ್ಗಡೆ ಒಂದು ಟಿ ಶೇಪಿನ ಕನೆಕ್ಟರ್ ಬರ್ತದೆ, PVC ಅದು. ಹೌದು. ಅದರ ಮುಖಾಂತರ ಅದಕ್ಕೆ ಕನೆಕ್ಟ್ ಮಾಡೋದು. 3.5 ಇಂಚು ಪೈಪ್ ಇಂದ 1 ಇಂಚು ಪೈಪಿಗೆ ಮೊದಲೆಲ್ಲ ಕನೆಕ್ಟ್ ಮಾಡಿ ಅದರ ಇನ್ನೊಂದು ತುದಿಯನ್ನು ಒಂದು ಗೇಟ್ ವಾಲ್ ಹಾಕಿ ಅದು 75 ಫೀಟ್ನ ಪೈಪಿನ ಇನ್ನೊಂದು ತುದಿಗೆ ಒಂದು ಗೇಟ್ ವಾಲ್ ಹಾಕಿ ಕೊಳವೆ ಬಾವಿಯಿಂದ ನೀರು ಹೊರಗೆ ಬರುವಂತ ಪಂಪ್ ಅಳವಡಿಸಿದಲ್ಲಿ ನೀರು ಹೊರಗೆ ಬರುವಂತ ಒಂದು ಪೈಪ್ ಇರ್ತದೆ ನೋಡಿ. ಹೌದು. ಆ ಪೈಪಿಗೆ ನಾವು ಪುನಃ ಕನೆಕ್ಟ್ ಮಾಡ್ಬೇಕು ಇನ್ನೊಂದು ಟಿ ಹಾಕಿ. ಮಧ್ಯದಲ್ಲಿ ಒಂದು ಗೇಟ್ ವಾಲ್ ಇರ್ತದೆ. ಆಗ ಕಾರಣ ಎಂಜಿನ್ ಪಂಪಿನ ಪಂಪ್ ಅನ್ನು ಆನ್ ಮಾಡಿದಾಗೆಲ್ಲ ನೀರು ಅದರಲ್ಲಿ ಬರೋದಿಲ್ಲ. ಗೇಟ್ ವಾಲ್ ತಿರುಗಿಸಿ ಅದು ಆನ್ ಮಾಡಿದಾಗ ಮಾತ್ರ ಈ 1 ಇಂಚಿನ ಪೈಪ್ ನಲ್ಲಿ ನೀರು ಹೋಗ್ತದೆ. ಆ ರೀತಿ ಮಾಡಿ ಇದಾಗ ನಮ್ಮ ಈ ಕಂಪ್ಲೀಟ್ ಈ ಸೆಟ್ ಪೂರ್ತಿ ಆಯ್ತು. ಅಲ್ಲಿಗೆ ಈ ಘಟಕ ಪೂರ್ತಿ ಆದಾಗ ಇನ್ನೀಗ ಇದು ಕಾರ್ಯನಿರ್ವಹಿಸಬೇಕಿದ್ರೆ ತೆರೆದ ಬಾವಿಯನ್ನು ಪಂಪ್ ಅನ್ನು ಒಂದ್ಸಲ ನಾವು ಪ್ರಾರಂಭ ಚಾಲು ಮಾಡಬೇಕು. ವಾಲ್ವ್ ಅನ್ನು ಓಪನ್ ಮಾಡಿ ಮೋಟರ್ ಓಪನ್ ಮಾಡಿ ಪಂಪನ ಆನ್ ಮಾಡ್ಬೇಕು, ಟ್ಯಾಪ್ ಪಂಪ ಆನ್ ಮಾಡಿ ವಾಲ್ವ್ ಅನ್ನು ಓಪನ್ ಮಾಡ್ಬೇಕು. ಅಂತೂ ನೀರು ಹೋಗ್ಬೇಕು ಅದರಲ್ಲಿ. ಸರಿ, ನೀರು ಹೋಗುವಂತ ಒಂದು 2-3 ನಿಮಿಷದಲ್ಲಿ ನೀರು ಪಂಪಿನ ಮೇಲ್ಗಡೆ ಕೆಳಗಿಂದ ಮೇಲ್ಗಡೆ ಬಂದು 1 ನಿಮಿಷದಲ್ಲೇ ಬರ್ತದೆ ನೀರು. ಹೌದು, ಬಂದು ಈ ಟ್ಯಾಪ್ ಅನ್ನು ನಾವು ಗೇಟ್ ವಾಲ್ ಏನು ಓಪನ್ ಮಾಡಿದೆ, ಆ ಪೈಪಿನ ಮುಖಾಂತರ ನಾವು ತೆರೆದ ಬಾವಿಯಲ್ಲಿ ನಾವು ಕನೆಕ್ಟ್ ಮಾಡಿದೇವೆ ಎಲ್ಲ 3-4 ಇಂಚಿನ ಪೈಪ್. ಹೌದು, ಅದಕ್ಕೆ ಸೇರಿಕೊಳ್ತದೆ. ಅದು ಸೇರಿ ಮುಂದುವರೆದು ಆ ಪೈಪ್ ಸಂಪೂರ್ಣ ತುಂಬಿಕೊಳ್ತದೆ ನೀರಿಂದ. ನೀರು ತುಂಬಿದ ಕೂಡಲೇ ನಾವು ಈ ಗೇಟ್ ವಾಲ್ ಅನ್ನು ಕ್ಲೋಸ್ ಮಾಡೋದು, ಬಂದ್ ಮಾಡೋದು, ಮತ್ತೆ ಪಂಪ್ ಅನ್ನು ಆಫ್ ಮಾಡಿಬಿಡುದು. ಇಷ್ಟು ಮಾಡಿದಾಗ ಆ ಸೈಫನ್ ಪೈಪ್ ನಲ್ಲಿ ನೀರು ಹರಿಲಿಕ್ಕೆ ಏನು ಪ್ರಾರಂಭ ಆಗಿ ತುಂಬಿಕೊಂಡಿದೆ ಅದು ಹರಿಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿ. ಅದು ನಿರಂತರವಾಗಿ ಆ ಪ್ರಕ್ರಿಯೆ ನಡೆಯುತ್ತದೆ. ಈಗ ಇಲ್ಲಿ ಒಂದು ಪ್ರಶ್ನೆ, ಈ ವಾಲ್ವ್ ಅನ್ನು ಎಲ್ಲಿ ಅಳವಡಿಸಬೇಕು ಅಂತ? ವಾಲ್ವ್ ನಾವು ಯಾವ ಸ್ಥಳದಲ್ಲಿ ಪಂಪಿಂದ ಪೈಪ್ ಹೊರಗೆ ಬರ್ತದೆ, ಕೊಳವೆ ಬಾವಿಯ ಪಂಪಿಂದ ನೀರು ಹೊರಗೆ ಬರುವ ಪೈಪ್ ಇದ್ದಲ್ಲಿ ಅದಕ್ಕೆ ಸೇರಿಕೊಂಡೇ ಮಾಡಿದಲ್ಲಿ ಒಳ್ಳೇದು. ಮತ್ತೆ ಎಲ್ಲಿ ಬೇಕಿದ್ರು ಮಾಡ್ಕೊಳ್ಬಹುದು, ನಮ್ಗೆ ಅನುಕೂಲವಾದಲ್ಲಿ, ಅದು ಮುಖ್ಯ ಪ್ರಶ್ನೆ ಅಲ್ಲ. ಒಂದು ಗೇಟ್ ವಾಲ್ ಅಂತೂ ಬೇಕು, ಒಮ್ಮೆ ನೀರನ್ನು ಬಿಡ್ಲಿಕ್ಕೆ ಬೇಕಾಗಿ ಅದಕ್ಕೆ. ಆದ್ರೆ ಕೊಳವೆ ಬಾವಿಯಿಂದ ಬರುವಂತಹ ಪೈಪಿನ ಹತ್ತಿರ ಸಮೀಪವೇ ಮಾಡಿದ್ರೆ ಹೆಚ್ಚು ಅನುಕೂಲ. ಈಗ ತೋಟಕ್ಕೆ ನೀರು ಬಿಡುವಂತಹ ಸಂದರ್ಭದಲ್ಲಿ ಈ ವಾಲ್ವ್ ಬಂದ್ ಆಗಿರ್ಬೇಕಾ? ಹೌದು, ಅದು ಓಪನ್ ಆಗಿದ್ರೆ ಇಲ್ಲಿ ಸೈಫನ್ ವರ್ಕ್ ಆಗೋದಿಲ್ಲ. ಅದನ್ನು ಓಪನ್ ಮಾಡಿದ ಕೂಡಲೇ ಅದು ಸೀದಾ ಬಂದು ಈ ಸೈಫನ್ ಪೈಪ್ ನಲ್ಲಿ ಅದೇ ತುಂಬಿಕೊಳ್ಳುತ್ತದೆ, ಕೆಳಗೆ ಹೋಗ್ತದೆ ನೀರು. ಹೌದು, ಒಂದದು. ಮತ್ತೆ ತೋಟಕ್ಕೆ ನೀರು ಹೋಗುದ ಒಂದಂಶ ಇಲ್ಲಿ ಸುಮ್ಗೆ ಅದು ನಿಷ್ಪ್ರಯೋಜಕಾಗ್ತದೆ. ಹೌದು, ಆಮೇಲೆ ಈಗ ಸೈಫನಿಂಗ್ ಆಗ್ತಾ ಇದೆ ಅಂತ ಹೇಗೆ ಗೊತ್ತು ಮಾಡುವುದು? ಅದು ಒಂದು ನೋಡ್ಕೊಳ್ಳೋದು ಏನಂದ್ರೆ, ಈ ಬಾವಿಯಲ್ಲಿ ನಾವು ಇಳಿಸಿದಂತ ಈ ಫುಟ್ಬಾಲ್ ಇದ್ದಂತ ಬದಿ ಇದೆಯಲ್ಲ ಸೈಫನ್ ಪೈಪಿನ, ಹೌದು, ಅದನ್ನು ನೀರಿನ ಎತ್ತಾಗ ಒಂದು ಸದ್ದು ಕೇಳ್ತದೆ, ಗರ ಗರ ಗರ ಅಂತ ಹೇಳಿ ನೀರು ಗಾಳಿ ಒಳಗೆ ಹೋಗುದು. ಒಂದು ಅದರಲ್ಲಿ ಗೊತ್ತಾಗ್ತದೆ. ಇನ್ನೊಂದು ಏನಂದ್ರೆ, ಕೊಳವೆ ಬಾವಿ ಹತ್ರ ಸೈಫನ್ ಪೈಪ್ ಒಂದು ಕೊಳವೆ ಬಾವಿಯ ಬಗ್ಗೆ ನಾವು ಇಳಿಸಿದೇವಲ್ಲ, ಹೌದು, ಅಲ್ಲಿ ಕಿವಿ ಕೊಟ್ಟು ಕೇಳಿದಾಗ ನೀರು ಕೆಳಗೆ ಬೀಳುವ ಶಬ್ದ ಕೇಳ್ತದೆ ನಮ್ಗೆ. ನಾವು ಹೆಚ್ಚಾಗಿ ಕೊಳವೆ ಆ ಸದ್ದನ್ನು ನೋಡಿಯೇ ನೀರು ಹೋಗ್ತದೆ ಇಲ್ಲ ಅಂತ ತಿಳ್ಕೊಳ್ಳೋದು, ಸ್ವಲ್ಪ ದೂರಕ್ಕೆ ಕೇಳ್ತಾ ಇದ್ದು ನೀರು ಕೆಳಗೆ ಬೀಳ್ತಾ ಇರೋದು. ಒಂದದು. ಮತ್ತೆ ಇನ್ನೊಂದು, ಆ ಸೈಫನ್ ಪೈಪ್ ಕೂಡ ತೂಕ ಜಾಸ್ತಿ ಆಗಿರ್ತದೆ ನೀರು ಹೋಗುದಿದ್ರೆ, ಆಗ ಅದು ನೀವು 2-3 ವಿಧಾನದಲ್ಲಿ ನಮ್ಗೆ ನೋಡ್ಕೊಳ್ಬಹುದು. ಈಗ ಯಾವುದೇ ಕಾರಣಕ್ಕೂ ಬೋರ್ವೆಲ್ ನೀರು ಕೆರೆಗೆ ಹೋಗಬಾರದು. ಹೋಗಬಾರದು, ಹೋದ್ರೆ ನಿಷ್ಪ್ರಯೋಜಕ. ನಿಷ್ಪ್ರಯೋಜಕ ಆಯ್ತು ನೋಡಿ, ಅಷ್ಟು ಶಕ್ತಿ ಈ ಕರೆಂಟ್ ನಲ್ಲಿ ಪಂಪ್ ನಡೆಯುತ್ತಾನೆ. ಹೌದು ಹೌದು, ಅದು ನಿಷ್ಪ್ರಯೋಜಕ ಆಯ್ತು. ಒಂದು. ಮತ್ತೆ ಇನ್ನೊಂದು, ನೀರು ಜಲ ಮರುಪೂರ್ಣ ಮಾಡುವುದು ಕೂಡ ಅಲ್ಲಿ ಇಲ್ಲದಾಯ್ತು. ಹೌದು. ಆಮೇಲೆ ಈಗ ಕೆರೆಯಲ್ಲಿ ಈಗ ಮಳೆಗಾಲದಲ್ಲಿ ಮಾತ್ರ ನೀರು ಇರ್ತದೆ, ಬೇಸಿಗೆಯಲ್ಲಿ ಒಣಗಿ ಹೋಗ್ತದೆ ಅಂತ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡಬಹುದು? ಸಾಮಾನ್ಯ ಎಲ್ಲಿ ತನಕ ನೀರಿಗೆ ತೊಂದರೆ ಇಲ್ಲ ಬಾವಿಯಲ್ಲಿ, ಅಲ್ಲಿ ತನಕ ನಾವು ತೆರೆದ ಬಾವಿಯ ನೀರನ್ನು ಉಪಯೋಗಿಸಿಕೊಳ್ಳೋದು, ಅದು ನಮ್ಗೆ ಬೇಕಾದಷ್ಟು ಆಗ್ಬಹುದು ನಮ್ಗೆ ಬೇಸಿಗೆಗೆ ಉಪಯೋಗ ಮಾಡುವ. ಇದರಲ್ಲಿ ಏನಂದ್ರೆ, ಕೊಳವೆ ಬಾವಿಯಲ್ಲಿ ನಾವು ಈಗ ನೀ ಮರುಪೂರ್ಣ ಮಾಡುವಂತ ನೀರಿನ ಪ್ರಮಾಣ 40,000 ಲೀಟರ್ ಆಗ್ತದೆ ದಿವಸಕ್ಕೆ. ಓಹೋ. ಆ 40,000 ಲೀಟರ್ ಆದ್ರೆ ಸಾಮಾನ್ಯ ಉಪಯೋಗ ತೋಟಕ್ಕೆ ನಾವು ಉಪಯೋಗಿಸೋದು ಸಾಮಾನ್ಯ ಒಂದು 30,000, ಮತ್ತು ವಾರ ಪೂರ್ತಿ ಉಪಯೋಗಿಸಿದ್ರು ಕೂಡ ದಿನ ಅಂದ್ರೆ 30,000 ಲೀಟರ್ ಅಂದಾಜಿ ಉಪಯೋಗಿಸ್ತಾರೆ, 2-3 ಗಂಟೆ ಉಪಯೋಗಿಸಿದ್ದಲ್ಲಿ ದಿನಕ್ಕೆ. ಆದ್ರಿಂದ ಅಲ್ಲಿ ನಾವು ನಮ್ಗೆ ಬೇಕಾದಷ್ಟು ನೀರು ನಾವು ಆಗ್ಲೇ ತುಂಬಿಸಿದಾಗ ಆಗ್ತದೆ. ಅಂದ್ರೆ ಬೇಸಿಗೆಯಲ್ಲಿ ಉಪಯೋಗಿಸುವ ತುಂಬಿಸಿಕೊಳ್ಬಹುದು, ಯಾಕಂದ್ರೆ ಅದು ಒಂದು ಸಾಮಾಜಿಕ ಬದ್ಧತೆ. ಕೊಳೆ ಬಾಯಿಲಿ ನೀರಾಗಿ ಅಂತರ್ಜಲ ತುಂಬಿಕೊಂಡ್ರೆ ಸಮಾಜಕ್ಕೆ ಒಂದು ಪ್ರಯೋಜನ ನೋಡಿ. ಹೌದು ಹೌದು, ಬೇಸಿಗೆ ಬೇಕಾದಂತಹ ಎಲ್ಲ ನೀರನ್ನು ನೀವು ಮಳೆಗಾಲದಲ್ಲಿ ತುಂಬಿಸ್ಕೋಬಹುದು. ಇನ್ನು ಏನಂದ್ರೆ, ನೀರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದಲ್ಲಿ ಕೊಳವೆ ಬಾವಿಗೆ 3/4 ಇಂಚಿನ 2 ಪೈಪ್ ಅನ್ನು ಬೇಕಿದ್ರೆ ನಿಲ್ಲಿಸಬಹುದು. ಓಹೋ. ಅಲ್ಲಿ ನಾನು 3/4 ಇಂಚಿನ ಒಂದು ಪೈಪ್ ಯಾಕೆ ಹೇಳಿದ್ದೇನೆ ಅಂದ್ರೆ, ಕೊಳವೆ ಬಾವಿಯಿಂದ ಮೇಲೆ ಬರುವಂತಹ ಪೈಪ್ 2 ಇಂಚ್ ಸೈಜ್ ಇರ್ತದೆ ಸಾಮಾನ್ಯ. ಪಂಪಿಗೆ ಕನೆಕ್ಟ್ ಮಾಡಿದ ಪೈಪ್ ಅನ್ನು ತೋಟಕ್ಕೆ ಹೋಗೋದಿರ್ತದಲ್ಲ, ಅದು 2 ಇಂಚಿನ ಪೈಪ್ ಇರ್ತದೆ. 2 ಇಂಚಿನ ಪೈಪ್ ಇದ್ದಾಗ ಅದರಲ್ಲಿ ಮತ್ತೆ 1-1.5 ಇಂಚಿನ ಪೈಪ್ ನಾವು ಇಳಿಸಲಿಕ್ಕೆ ಬದಿಯಲ್ಲಿ ಸ್ಥಳ ಇರೋದಿಲ್ಲ. ಹೌದು. ಅದಕ್ಕಾಗಿ 3/4 ಇಂಚಿನ ಪೈಪ್ ಆದ್ರೆ ಸುಲಭವಾಗಿ ಕೆಳಗೆ ಇಳಿಸಲಿಕ್ಕೆ ಆಗ್ತದೆ ನಮ್ಗೆ. ಆದ್ರೆ ನೀರು ಇನ್ನೂ ಜಾಸ್ತಿ ಬೇಕು ತುಂಬಿಸಬೇಕು ಅಂತ ನಮ್ಗೆ ಅಭಿಲಾಷ ಇದ್ದಲ್ಲಿ ಇನ್ನೊಂದು ಪೈಪ್ ಅನ್ನು ಹಾಕೊಳ್ಬಹುದು, 2 ಪೈಪ್ ಅನ್ನು ಇಳಿಸಿಕೊಳ್ಬಹುದು. ಅವಕಾಶ ಇದ್ರೆ 80,000 ಲೀಟರ್ ದಿವಸಕ್ಕೆ ತುಂಬಿದಾಗಾಯ್ತು. ಹೌದು. ಇದು 80,000 ಅಲ್ಲ, ಅದಕ್ಕಿಂತ ಜಾಸ್ತಿ 43,000 ಲೀಟರ್ ಮಾತ್ರ. ನಾನು 40,000 ಅಂತ ರೌಂಡ್ ಫಿಗರ್ ಹೇಳಿದ್ದೆ ಅಷ್ಟೇ. ಸರಿ ಸರಿ. ಈಗ ಸಾಮಾನ್ಯವಾಗಿ ಬೋರ್ವೆಲ್ಗೆ ಒಂದು ಜಲ ಮರುಪೂರಣ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಫಿಲ್ಟರ್ ನ ಹಾಕಬೇಕು ಅಂತ ಕೇಳ್ತೀವಿ, ಇದರಲ್ಲಿ ವ್ಯವಸ್ಥೆ ಹೇಗೆ? ಇದರಲ್ಲಿ ಕೂಡ ನಾನು ಫಿಲ್ಟರ್ ನ ಅಗತ್ಯ ಇಲ್ಲ, ಆದ್ರೂ ಹಾಕುವ ವ್ಯವಸ್ಥೆ ಮಾಡಿದ್ದೇನೆ. ಈಗ ನೀರಿನಲ್ಲಿ ಏನು ಮುಳುಗಿಸಿದ್ದೇವೆ ನಾವು ಪೈಪ್ ಅನ್ನು, ಮುಖಾಂತರ ಫುಟ್ಬಾಲ್ ಅನ್ನು ಮುಳುಗಿಸಿದ್ದೇವಲ್ಲ ನೀರಿನಲ್ಲಿ, ಅದರ ತುದಿಗೆ ಒಂದು ನೈಲನ್ ಚೀಲ ಬರ್ತದೆ, ಅಂಗಡಿಗಳಲ್ಲಿ ಲಭ್ಯ ಇದೆ. ಹೌದು, ನೈಲನ್ ಚೀಲಗಳು, ಸಣ್ಣ ಸಣ್ಣ ಕಣ್ಣು ತೂತಿರುವಂತ ಚೀಲಗಳು. ಅದರಿಂದ ಒಂದು ಚೀಲವನ್ನು ತಗೊಂಡು ಬಂದು, ಒಂದು 10 ಕೆಜಿ 15 ಕೆಜಿ ಇದರದ್ದು ಸೈಜಿನ ವಸ್ತು ತಗೊಂಡು ಹೋಗುವಂತ ದೊಡ್ಡ ಚೀಲ ತಗೊಂಡು ಬಂದು ಇದೇ ಇದಕ್ಕೆ ಕವರ್ ಮಾಡಿದ್ದೀನಿ. ಕವರ್ ಮಾಡಿ ಮೇಲಿನ ಒಂದು ಕಟ್ಟ ಹಾಕಿದ್ದೀನಿ. ಕಟ್ಟಾಕಿ ಅದರೊಳಗಡೆ ಒಂದು ಕಲ್ಲು ಕೂಡ ಇಳಿಸ್ಬೇಕು ನಾವು, ಯಾಕಂದ್ರೆ ಈ ಫುಟ್ಬಾಲ್ ಏನಿದೆ ಅದು ಕೆಲವು ಸಲ ಮೇಲಕ್ಕೆ ಬಂದು ಬಿಡುವ ಕ್ರಮ ಇದೆ ನೀರಿನಲ್ಲಿ ತೇಲ್ಕೊಂಡು, ಆಗ ನೀರು ತನ್ನಿಂದ ತಾನೇ ಬರೋದು ಮಿಸ್ ಆಗಬಹುದು ಅಂತ ಕಾರಣಕ್ಕಾಗಿ ಒಂದು ಒಂದು ಕೆ ಜಿ ಅಷ್ಟು ತೂಕ ಬರುವಂತ ಒಂದು ಕಲ್ಲು ಒಂದು ಅದರೊಳಗೆ ಚೀಲದೊಳಗೆ ಇಟ್ಟು ಆ ಚೀಲವನ್ನು ಇದಕ್ಕೆ ಸುತ್ತಿ ಬಿಡೋದು, ಬೇರೆ ಕಸ ಎಲ್ಲ ಹೋಗದಾಗೆ ಕಟ್ಟಿಬಿಡುವುದು. ಆ ರೀತಿ ಫಿಲ್ಟರ್ ಮಾಡುವ ಅವಕಾಶ ಕೂಡ ಇದೆ. ಫಿಲ್ಟರ್ನ ಅವಕಾಶ ಒಂದು ಲೆಕ್ಕದಲ್ಲಿ ಬರೋದಿಲ್ಲ, ಕಾರಣ ಏನಂದ್ರೆ ಇದು ಮಳೆಗಾಲದ ಒಸರ್ ನೀರು, ಅದರಲ್ಲೇನು ಕಲುಷಿತ ಇದಿರೋದಿಲ್ಲ, ಒಳ್ಳೆ ತಿಳಿಯಾಗಿರ್ತದೆ ನೀರು. ಆದ್ರೆ ಜಾಗೃತೆಗೆ ನಾವು ಅದರಲ್ಲಿ ಮೀನು ಜಲಚರ ಏನಾದ್ರೂ ಇದ್ರೆ ಇದಕ್ಕೆ ಹೋಗದಾಗೆ ಇದನ್ನ ಹಾಕೊಳ್ಳೋದು ಒಳ್ಳೇದು, ಇಂಥ ಒಂದು ಫಿಲ್ಟರಿಂಗ್ ವ್ಯವಸ್ಥೆ. ಈಗ ಆ ಮೇಲುಗಡೆ ಈಗ ಬೋರ್ವೆಲ್ನ ಮೇಲ್ಭಾಗದಲ್ಲಿ ಏನಾದರೂ ಹರಿಯುವ ನೀರಿನ ವ್ಯವಸ್ಥೆ ಇದ್ರೆ ಹೇಗೆ ಇದ್ರೆ ಅದಾದ್ರೆ ನೇರವಾಗಿ ತುಂಬಿಸಿಕೊಳ್ಬಹುದು, ನೀರು ಶುದ್ಧವಾಗಿದ್ದಲ್ಲಿ ಅದಕ್ಕೆ ಸೈಫನ್ ಅಗತ್ಯ ಇಲ್ಲ. ಹೌದು, ಪೈಪ್ ಅನ್ನು ನೇರವಾಗಿ ಜೋಡಿಸಬಹುದು, ಒಂದು ದಂಬೆ ಏನಾದ್ರೂ ಇದೆ ಪೈಪ್ ದಂಬೆ ಯಾವ್ದಾದ್ರು ಇಟ್ಟು ನೀರು ಒಳಗೆ ಬೀಳುವಾಗೆ ಮಾಡಬಹುದು. ಫಿಲ್ಟರಿಂಗ್ ಒಂದು ಬೇಕಿದ್ರೆ ಇಟ್ಟುಕೊಂಡಿತ್ತು ಅದಕ್ಕೆ ಕಸ ಮತ್ತು ಕೆಳಗೆ ಬೀಳೋದಾಗೆ. ಅದು ಅದು ವಿಧಾನ ಬೇರೆ, ಇದು ವಿಧಾನ ಬೇರೆ, ಅಂದ್ರೆ ಹೆಚ್ಚಿನ ಕಡೆ ಕೂಡ ಆ ರೀತಿಯ ಒಂದು ಸಂದರ್ಭ ಸಿಕ್ಕೋದು ಬಹಳ ಕಡಿಮೆ. ಅದಕ್ಕಾಗಿ ಯಾವ್ದಾದ್ರೂ ಕೆರೆ ಮತ್ತು ಕೊಳವೆ ಬಾವಿ ಹೆಚ್ಚಿನ ತೋಟಗಳಲ್ಲಿ ಇರ್ತದೆ ಅಲ್ಲಿ ಅಲ್ಲಿ, ಮತ್ತೆ ಆ ಕಾರಣಕ್ಕಾಗಿ ನಾನು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದು. ನಮ್ಮಲ್ಲಿ ಆ ವ್ಯವಸ್ಥೆಯೂ ಇಲ್ಲ ನೀರು ಹರಿದು ಬರುವಂತದ್ದು, ಇದ್ರೆ ಅದು ಬಹಳ ಸುಲಭ. ಈಗ ಇದರಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನ ಕಾಣ್ತಾ ಇದ್ರಿ ನೀವು, ಒಂದ್ಸರಿ ಜಲ ಮರುಪೂರಣ ಆದ ನಂತರದ ಬದಲಾವಣೆಗಳು? ಒಂದನೇದಾಗಿ ನಾವು ಈಗ ಅದು ಕುಡಿಲಿಕ್ಕೂ ಅದನ್ನು ಉಪಯೋಗಿಸ್ತೇನೆ ನಾನು. ಆ ನೀರು ಬಹಳ ಒಳ್ಳೇದಿರ್ತದೆ, ಬಾವಿ ನೀರು ತೆರೆದ ಬಾವಿಯ ನೀರು ಬಹಳ ಒಳ್ಳೇದಿರ್ತದೆ ಕುಡಿಲಿಕ್ಕೆ. ನಮ್ಮ ಬಾಕಿ ಉಪಯೋಗ ಕೂಡ ಕುಡಿಯುವ ಉಪಯೋಗ ಕೂಡ ಅದನ್ನು ಬಳಸೋದಕ್ಕೆ ಏನು ತೊಂದರೆ ಇಲ್ಲ. ಸಾಮಾನ್ಯವಾಗಿ ಕೊಳವೆ ಬಾವಿಯಲ್ಲಿ ಸ್ವಲ್ಪ ಹಾರ್ಡ್ ವಾಟರ್ ಅಥವಾ ಒಂದು ಗಡಸು ನೀರು ಅಂತ ಹೇಳ್ತೀವಿ, ಆ ಸಮಸ್ಯೆ ಇರುವುದಿಲ್ಲ. ಅದು ಕಡಿಮೆ ಆಗ್ತದೆ, ಇದು ತುಂಬಿದಾಗಿ ಇದರದ್ದೇ ಅಲ್ಲಿ ಪ್ರಭಾವ ಜಾಸ್ತಿ. ಹೌದು, ಆಮೇಲೆ ಈ ವಿಚಾರವನ್ನ ಪ್ರಧಾನಮಂತ್ರಿ ಕಾರ್ಯಾಲಯದ ಗಮನಕ್ಕೂ ಕೂಡ ನೀವು ತರುವ ಪ್ರಯತ್ನ ಮಾಡಿದ್ದೀರಿ. ಹೌದು, ಒಂದು ಮನವಿ ಪತ್ರ ಕಳಿಸಿದ್ದೇನೆ ನಾನು. ಈಗ ನಾನೊಂದು ಹೊಸ ವಿಧಾನ ಮಾಡಿದ್ದೇನೆ, ಇದರಲ್ಲಿ ತುಂಬಾ ಜಾಸ್ತಿ ಹೆಚ್ಚಿನ ಪ್ರಮಾಣದ ನೀರನ್ನು 40,000 ಲೀಟರ್ಗೆ ಅಷ್ಟು ನೀರನ್ನು ದಿನವೊಂದರ ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಂತರ್ಜಲ ಸಮಸ್ಯೆಯನ್ನು ನಾವು ರಾಷ್ಟ್ರವ್ಯಾಪಿಯಾಗಿ ಅದನ್ನು ಅಳವಡಿಸಲಿಕ್ಕೆ ಪ್ರಯತ್ನಿಸಿದ್ರೆ ಆಗ ಅಂತರ್ಜಲ ಸಮಸ್ಯೆಯನ್ನು ನಾವು ನಿವಾರಿಸಬಹುದು. ಇದರ ಬಗ್ಗೆ ನನ್ನ ಇದನ್ನು ಅಳವಡಿಸುವಂತೆ ಕ್ರಮ ಕೈಗೊಳ್ಳಬೇಕಾಗಿ ನನ್ನ ಕಳಕಳಿಯ ವಿನಂತಿ ಅಂತೇಳಿ ಒಂದು ಪತ್ರ ಬರ್ತೀನಿ. ಪ್ರತಿಕ್ರಿಯೆ ಒಂದು 15 ದಿವಸದಲ್ಲಿ, ಹೆಚ್ಚು ಸಮಯ ತಗೊಳ್ಳಿಲ್ಲ. ಅದನ್ನು ನಮ್ಮ ರಾಜ್ಯ ಸರ್ಕಾರದ ಸೆಕ್ರೆಟರಿಯೇಟಿಗೆ ಸಚಿವಾಲಯಕ್ಕೆ ಅದನ್ನು ಕಳುಹಿಸಿ ಇದರ ಬಗ್ಗೆ ಏನು ಅಂತೇಳಿ ಹೇಳಿದ್ರ ಬಗ್ಗೆ ಅಭಿಪ್ರಾಯವನ್ನು ಅರ್ಜಿದಾರರಿಗೂ ತಿಳಿಸಿ ಮತ್ತೆ ನಮ್ಗೆ ಒಂದು ಪ್ರತಿಯನ್ನು ಕಳಿಸಿಕೊಡಿ ಅಂತೇಳಿ ಅದರಲ್ಲಿ ಬರೆದಿದ್ದಾರೆ. ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಇನ್ನೂ ಬಂದಿಲ್ಲ ಅದರ ಬಗ್ಗೆ ಯಾವ್ದು ಮಾಹಿತಿ. ಆಮೇಲೆ ಈಗ ಖರ್ಚು ಎಷ್ಟು ಬರ್ತದೆ ಅಂತ ಹೇಳಿ, ಸಾಮಾನ್ಯವಾಗಿ ಈಗ ಆ ಬೋರ್ವೆಲ್ ರೀಚಾರ್ಜ್ ಮಾಡುದು ಅಂದ್ರೆ ಅಥವಾ ಒಂದು ಮರುಪೂರಣ ಅಂದ್ರೆ ಹೆಚ್ಚು ಖರ್ಚು ಬರ್ತದೆ ಅಂತ ಯೋಚನೆ ಮಾಡಬಹುದು. ಅದು ಬಹಳ ಕಡಿಮೆ, ಬಾಕಿ ಉಳಿದ ಕ್ರಮವನ್ನು ಹೋಲಿಸಿದ್ರೆ ಇದಕ್ಕೆ ಬಹಳ ಕಡಿಮೆ ಬೇಕಾಗುದು. ಇನ್ನು 3,500 ರೂಪಾಯಿ ಅಷ್ಟು ಹಣ ಇದ್ದಲ್ಲಿ ಮರುಪೂರಣ ಮಾಡ್ಲಿಕ್ಕೆ ಬೇಕಂತ ಎಲ್ಲಾ ವಸ್ತುಗಳನ್ನು ತಗೊಳ್ಬಹುದು. ಈಗ ನಿನ್ನೆ ಒಬ್ರು ಇಲ್ಲಿ ಮೂಡಬಿದ್ರೆಯವರೊಬ್ರು ಬಂದಿದ್ರು ಇಲ್ಲಿ, ಹೀಗೀಗ ಅವ್ರ ಪೇಪರ್ ನಲ್ಲಿ ನೋಡಿ ಇದನ್ನು ಮಾಡಿ ನೋಡು, ಅವರಿಗೆ 2 ಬೋರ್ನಲ್ಲಿ ನೀರಿಲ್ಲ ಅಂತ, ಕೊನೆಗೆ ನೀರಿಲ್ಲದಾಗ್ತದೆ, ಹತ್ತಿರ ಬಾವಿ ಉಂಟು, 2 ಬಾವಿ ಉಂಟು ಅಂತ ಹೇಳಿ ಬಂದಿದ್ರು. ಇಲ್ಲದ ಮೇಲೆ ಬಂದು ಪಾರ್ಸಲ್ ಅವರು ತಗೊಂಡು ಬಂದ್ರು, ಅಲ್ಲಿ ಹೋಗಿ ಮತ್ತೆ ಮಾಡು ಹಿಂದೆ ಮುಂದಾಗೋದು ಬೇಡ ಅಂತೇಳಿ ಅದನ್ನು ಅಸೆಂಬಲ್ ಮಾಡಿ ತಗೊಂಡು ಹೋದ್ರು. ಇಲ್ಲಿಂದ ಅವರಿಗೆ ಒಟ್ಟು 250 ರೂಪಾಯಿನ ಆ ಪಾರ್ಟಿಗೆ ಬೇಕಾಗಿದೆ ಅಂತೆ, ಮತ್ತೆ 100 ರೂಪಾಯಿ ಅಂದಾಗಿ ಗೇಟ್ ವಾಲಿಗೆ ಬೇಕಾಗ್ಬಹುದು. ಇನ್ನು ಪೈಪಿ 1,500 ಎಷ್ಟು ಹೇಳ್ತಾರೆ 100 ಫೀಟ್ಗೆ, ಅಂತೂ 2 ಪೈಪ್ ಆಗೋ 2-3,500 ಒಳಗಡೆ ಇದೆ. ಹೇಗೆ ನೋಡಿದ್ರು ಕೂಡ ಖರ್ಚು ಅಷ್ಟೇ ಬೇಕಾಗ್ಬೋದು, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಹೌದು, ಅಂತೂ ಇಂತಹ ಒಂದು ಇದು ಏನು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಿಮಗೆ ನೀರಿನ ಒಂದು ಲಭ್ಯತೆಯನ್ನ ಹೆಚ್ಚಿಸಿಕೊಳ್ಬಹುದು ಅಂತ. ಖಂಡಿತವಾಗಿ ಹೆಚ್ಚಿಸಬಹುದು, ಹೊಸ ಬೋರ್ವೆಲ್ ತೆಗೆಯುವ ಅವಶ್ಯಕತೆ ಇರಲಿಲ್ಲ ಅದಕ್ಕೆ. ಎಲ್ಲದಕ್ಕಿಂತ ಅಂದ್ರೆ ಒಂದು ಮುಗಿಯಾಗಿ ಇನ್ನೊಂದು ತೆಗೀತಾ ಹೋಗ್ಬೇಕಲ್ಲ, ಅದೇ ಆ ಸಮಸ್ಯೆ ಇಲ್ಲ ನಮ್ಗೆ. ಹೌದು ಹೌದು, ಜಲ ಬತ್ತಿ ಹೋಯಿತು ಅನ್ನುವ ಪ್ರಶ್ನೆ ಬರುವುದಿಲ್ಲ, ಬರೋದೇ ಇಲ್ಲ. ನಮಗೆ ಧೈರ್ಯದಲ್ಲಿ ಕೃಷಿಯನ್ನು ವಿಸ್ತರಿಸಬಹುದು, ನಮ್ಮ ಭೂಮಿ ಇದ್ರೆ ಇನ್ನು ಕೂಡ ವಿಸ್ತರಿಸ್ತಾ ಹೋಗೋದಕ್ಕೆ ಏನು ತೊಂದರೆ ಇಲ್ಲ. ಇಲ್ಲಾದ್ರಲ್ಲಿ ನಾಳೆ ನೀರಿಲ್ಲದಾದ್ರೆ ಅಂತ ಒಂದು ಮನಸ್ಸಿನ ಒಳಗೆ ಒಂದು ಅಂಜಿಕೆ ಇರ್ತದೆ. ಹೌದು,

ಕೀಟಕ್ಕೆ ಹತ್ತಿದೆ ತತ್ವದ ಅರ್ಥ ವಿಚಿತ್ರ ದಿಬೋಧಿಸೆ ಕತ್ತೆಯ ಚೀತಕ್ಕೆ ಹತ್ತಿದೆ ಕೇಶವನೊಲುಮೆಯು ಆಗುವ ತನಗ ಸರುಳಿರುದಿರು ಹೇ ಮನುಜ ಪುತ್ಥಳಿ ಬೊಂಬೆಯ ಚಿತ್ರದಿ ಬಣ್ಣಿಸಿ ಮುತ್ತು ಕೊಟ್ಟರೆ ಮಾತಾಡಿದೆ ಪುತ್ಥಳಿ ಬೊಂಬೆಯ ಚಿತ್ರದಿ ಬಣ್ಣಿಸಿ ಮುತ್ತು ಕೊಟ್ಟರೆ ಮಾತಾಡಿದೆ ಕಸ್ತೂರಿ ತಿಲಕವನೊತ್ತಿ ಫಣಿಯೊಳಿದೆ ಅರ್ಥಿಯ ತೋರದೆ ಇದ್ದೀತೆ ಕಸ್ತೂರಿ ತಿಲಕವನೊತ್ತಿ ಫಣಿಯೊಳಿದೆ ಅರ್ಥಿಯ ತೋರದೆ ಸರೊಳಿರುದಿರು ಹೇ ಮನುಜ ಕರುಣಾಮೃತದ ಭರಣವ ಧರಿಸಿದ ಶರಣಗೆ ಸಿರಿಯು ತಪ್ಪಿದೆ ಕರುಣಾಮೃತದ ಕನಕದಾಸರ ಇನ್ನೊಂದು ದೇವರನಾಮ ಈಶನಿನ ಚರಣಭಜನೆ ಹಾಡಿದರೆ ಪಿ ರಮಾ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ಈಶನಿನ್ನ ಚರಣ ಭಜನೆ ಆಸೆಯಿಂದ ದೋಷರಾಶಿಗಳನ್ನು ನಾಶ ಮಾಡು ಶ್ರೀ ಹರಿ, ದೋಷರಾಶಿಗಳನ್ನು ನಾಶ ಮಾಡು ಶ್ರೀ ಹರಿ.